ಶ್ರೀ ಮಹಿಷಾಸುರ ಮರ್ದಿನಿ ಸ್ತೋತ್ರಂ. ಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನು ತೇ ಗಿರಿವರವಿಂದ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನು ತೇ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೇ ಜಯ ಜಯ ಹೇ ಮಹಿಷಾಸುರ ಮರ್ದನಿ ರಮ್ಯಕವರ್ದಿನಿ ಶೈಲಸುತೇ ಸುರವರವರ್ಷಿಣಿ ದುರ್ಧರಧರ್ಷಿಣಿ ದುರ್ಮುಖಮರ್ಷಿಣಿ ಹರ್ಷರಥೇ ತ್ರಿಭುವನ ಪೋಷಿಣಿ ಶಂಕರತೋಷಿಣಿ ಕಿಲ್ಬಿಷಮೋಷಿಣಿ ಘೋಷರಥೇ ತನುಜನಿರೋಷಿಣಿ ದಿತಿಸುತರೋಷಿಣಿ ದುರ್ಮತಶೋಷಿಣಿ ಸಿಂಧುಸುತೇ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕವರ್ದಿನಿ ಶೈಲಸುತೇ ಆಯಿ ಜಗದಂಬ ಮದಂಬ ಕದಂಬ ವನ ಪ್ರಿಯವಾಸಿನಿ ಹಾಸರತೇ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗನಿಜಾಲಯ ಮಧ್ಯಗತೆ ಮಧು ಮಧುರೇ ಮಧು ಕೈಟಭ ಭಂಜನಿ ಕೈಟಭ ಭಂಜನಿ ರಾಸರತೇ ಜಯ ಜಯ ಹೇ ಮಹಿಷಾಸುರ ಮರ್ದನಿ ರಮ್ಯಕವರ್ದಿನಿ ಶೈಲಸುತೇ ಐಷತ ಕಂಠ ವಿಕಂಠಿತ ರುಂಡ ವಿದುಂಡಿತ ಶುಂಡ ಗಜಾಧಿಪತೇ ತ್ರಿಭುಗಜ ಗಂಡ ವಿತಾರಣ ಚಂಡ ಪರಕ್ರಮ ಚುಂಡ ಮೃಗಾಧಿಪತೇ ನಿಜ ಭುಜ ದಂಡ ನಿಪಾತಿತ ಘಂಡ ವಿಪಾತಿತ ಮುಂಡ ಭಟಾಧಿಪತೇ ಜಯ ಜಯ ಹೇ ಮಹಿಷಾಸುರ ಮರ್ದನಿ ರಮ್ಯಕವರ್ದಿನಿ ಶೈಲಸುತೇ ಐರಣ ದುರ್ಮತ ಶತ್ರುವಧೋದಿತ ದುರ್ಧರ ನಿರ್ಜರ ಶಕ್ತಿ ಭೃತೇ ಚತುರ ವಿಚಾರ ಧುರೀ ನಮಃ ಶಿವ ದೂತಕೃತ ಪ್ರಮಥಾಧಿಪತೇ ದುರಿತ ದುರೀಹ ದುರಾಶಯ ದುರ್ಮತಿ ದಾನವ ದೂತಕೃತಾಂತಮತೇ ಜಯ ಜಯ ಹೇ ಮಹಿಷಾಸುರ ಮರ್ದನಿ ರಮ್ಯಕವರ್ದನಿ ಶೈಲಸುತೇ ಐಶರಣಾಗತ ವೈರಿವಧೂವರ ವೀರವರಾಭಯದಾಯಕರೇ ತ್ರಿಭುವನ ಮಸ್ತಕ ಶೂಲ ವಿರೋಧಿ ಶಿರೋಧಿ ಕೃತಾಮಲ ಶೂಲಕರೇ ಧುಮಿ ಧುಮಿ ತಾಮರ ದುಂದುಭಿನಾದ ಮಹೋ ಮುಖರಿ ಕೃತ ದಿಮ್ಮಕರೇ ಜಯ ಜಯ ಹೇ ಮಹಿಷಾಸುರ ಮರ್ದನಿ ರಮ್ಯಕವರ್ದಿನಿ ಶೈಲಸುತೇ ಅಯಿ ನಿಜ ಹುಂಕೃತಿ ಮಾತೃ ನಿರಾಕೃತ ಧೂಮ್ರ ವಿಲೋಚನ ಧೂಮ್ರಚತೆ ಸಮರ ವಿಶೋಷಿತ ಶೋಣಿತ ಬೀಜ ಸಮುದ್ಭವ ಶೋಣಿತ ಬೀಜಲತೆ ಶಿವ ಶಿವ ಶುಂಭ ನಿಶುಂಭ ಮಹಾಹವ ದರ್ಪಿತ ಭೂತ ಪಿಶಾಚರತೆ ಜಯ ಜಯ ಹೇ ಮಹಿಷಾಸುರ ಮರ್ದನಿ ರಮ್ಯಕವರ್ದಿನಿ ಶೈಲಸುತೇ ಧನುರನು ಸಂಗರಣ ಕ್ಷಣ ಸಂಗ ಪರಿಸ್ಫುರದಂಗ ನಟಕಥಕೇ ಕನಕಿ ಶಂಗ ಪುಷತ್ಕನಿ ಶಂಗರ ಸಕ್ಷತ ಶೃಂಗ ಕಥಾವಟುಕೇ ಕೃತ ಚತುರಂಗ ಬಲಕ್ಷಿತ ರಂಗ ಪಟತ್ ಬಹುರಂಗ ರಟತ್ಪಟುಕೇ ಜಯ ಜಯ ಹೇ ಮಹಿಷಾಸುರ ಮರ್ದನಿ ರಮ್ಯಕವರ್ದಿನಿ ಶೈಲಸುತೇ ಜಯ ಜಯ ಜಪ್ಯ ಜಯೇ ಜಯ ಶಬ್ದ ಪರ ಸ್ತುತಿ ತತ್ಪರ ವಿಶ್ವನುತೇ ಭಣ ಭಣ ಭಿಂಜಿಮಿ ಜಿಂಕೃತ ನೂಪುರ ಸಿಂಚಿತ ಮೋಭಿತ ಭೂತಪತೆ ನಟಿತ ನಟರ್ಥ ನಟೀ ನಟ ನಾಯಕ ನಾಟಿತ ನಾಟ್ಯ ಸುಗಾನರತೇ ಜಯ ಜಯ ಹೇ ಮಹಿಷಾಸುರ ಮರ್ದನಿ ರಮ್ಯಕವರ್ದಿನಿ ಶೈಲಸುತೇ ಐ ಸುಮನಸ್ಸು ಮನಸ್ಸು ಮನಸ್ಸು ಮನಸ್ಸು ಮನೋಹರ ಕಾಂತಿಯುತೇ ಶ್ರಿತ ರಜನಿ ರಜನಿ ರಜನಿ ರಜನಿ ರಜನೀಕರ ವಕ್ತೃವೃತೆ ಸುನಯನ ವಿಭ್ರಮರ ಭ್ರಮರ ಭ್ರಮರ ಭ್ರಮರ ಭ್ರಮರಾಧಿಪತೇ ಜಯ ಜಯ ಹೇ ಮಹಿಷಾಸುರ ಮರ್ದನಿ ರಮ್ಯಕವರ್ದಿನಿ ಶೈಲಸುತೇ ಸಹಿತ ಮಹಾಹವ ಮಲ್ಲವ ತಲ್ಲಿಗ ಮಲ್ಲಿತರಲ್ಲಗ ಮಲ್ಲರತೇ ವಿರಜಿತ ವಲ್ಲಿಗ ಭಲ್ಲಿಗ ಮಲ್ಲಿಗ ಫಿಲ್ಲಿಗ ಫಿಲ್ಲಿಗ ವರ್ಗವೃತೇ ಸಿತಕೃತ ಫುಲ್ಲಸ ಮುಲ್ಲಸಿತಾರುಣ ತಲ್ಲಜ ಪಲ್ಲವ ಸಲ್ಲಲಿತೇ ಜಯ ಜಯ ಹೇ ಮಹಿಷಾಸುರ ಮರ್ದನಿ ರಮ್ಯ ಕಪರ್ದಿನಿ ಶೈಲಸುತೆ. ಅವಿರಳ ಗಂಡಗಳನ್ಮದಮೇದುರ ಮತ್ತ ಮತಂಗಜ ರಾಜಪದೆ ತ್ರಿಭುವನ ಭೂಷಣ ಭೂತ ಕಲಾನಿಧಿ ರೂಪ ಪಯೋನಿಧಿ ರಾಜಸುತೆ. ಐಸುತೀಜನ ಲಾಲಸ ಮಾನಸ ಮೋಹನ ಮತ್ಪದ ರಾಜಸುತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಕಮಲದಲಾಮಲ ಕೋಮಳ ಕಾಂತಿ ಕಲಾ ಕಲಿತಾಮಲ ಭಾಸಲತೆ ಸಕಲ ವಿಲಾಸ ಕಲಾ ನಿಲಯ ಕ್ರಮ ಕಿಳಿಜಲತ್ಕಲ ಹಂಸಕುಲೇ. ಅಲಿಕುಲ ಸಂಕುಲ ಕುವಲಯ ಮಂಡಲ ಮೌಳಿಮಿಲದ್ಬಗುಳ ಅಲಿಗುಳೇ. ಜಯ ಜಯ ಹೇ ಮಹಿಷಾಸುರ ಮರ್ದನಿ ರಮ್ಯಕವರ್ದಿನಿ ಶೈಲಸುತೆ. ಕರಮುರಳೀರವ ವರ್ಜಿತ ಕೂಜಿತ ಲಜ್ಜಿತ ಕೋಕಿಲ ಮಂಜುಮತೆ ಮಿಳಿತ ಪುಳಿಂದ ಮನೋಹರ ಕುಂಜಿತ ರಂಜಿತ ಶೈಲ ನಿಕುಂಜಗತೆ. ನಿಜ ಗುಣಭೂತ ಮಹಾಶಬರೀಗಣ ಸದ್ಗುಣ ಸಂಭೃತ ಕೇಳಿದಲೇ. ಜಯ ಜಯ ಹೇ ಮಹಿಷಾಸುರ ಮರ್ದನಿ ರಮ್ಯಕವರ್ದಿನಿ ಶೈಲಸುತೆ. ಕಟಿತಟ ಪೀತತ ಕೂಲ ವಿಚಿತ್ರ ಮಯೂಕತಿರಸ್ಕೃತ ಚಂದ್ರ ರುಚೆ ಪ್ರಣತ ಸುರಾಸುರ ಮೌಳಿಮಣಿ ಸ್ಫುರದಂಕಲ ಸನ್ನಕ ಚಂದ್ರ ರುಚೆ ಹಿತ ಕನಕಾಚಲ ಮೌಳಿಪತೋರ್ಜಿತ ನಿರ್ಭರ ಕುಂಜರ ಕುಂಭಕುಚೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ವಿಜಿತ ಸಹಸ್ರಕರೈಕ ಸಹಸ್ರಕರೈಕ ಸಹಸ್ರಕರೈಕನುತೆ ಕೃತ ಸುರ ತಾರಕ ಶಂಕರ ತಾರಕ ಶಂಕರ ತಾರಕ ಸೂನುಸುತೆ. ಸುರತ ಸಮಾಧಿ ಸಮಾನ ಸಮಾಧಿ ಸಮಾಧಿ ಸಮಾಧಿ ಸುಜಾತರತೆ. ಜಯ ಜಯ ಹೇ ಮಹಿಷಾಸುರ ಮರ್ದನಿ ರಮ್ಯಕ ಪರ್ದಿನಿ ಶೈಲಸುತೆ. ಪದಕಮಲಂ ಕರುಣಾನಿಲಯೇ ವರಿವಸ್ಯ ಧಿಯೋನು ದಿನಂ ಸಶಿವೇ ಅಯಿ ಕಮಲೇ ಕಮಲಾನಿಲಯೇ ಕಮಲಾನಿಲಯಂ ಸ ಕಥಂ ನ ಭವೇತ್ ತವ ಪದಮೇವ ಪರಂ ಪದಮಿತ್ಯನುಶೀಲಯತೋ ಮಮ ಕಿಂ ನ ಶಿವೇ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕವರ್ದಿನಿ ಶೈಲಸುತೆ. ಕನಕಲ ಸತ್ಕಲ ಸಿಂಧು ಜಲೈರನು ಸಿಂಚಿನುತೆ ಗುಣರಂಗಭುವಂ ಭಜತಿ ಸಖಿಂ ನ ಶಶೀಕುಜ ಕುಂಭತಟೀ ಪರಿರಂಭ ಸುಖಾನುಭವಂ. ತವ ಚರಣಂ ಶರಣಂ ಕರವಾಣಿ ನ ತಾಮರವಾಣಿ ನಿವಾಸಿ ಶಿವಂ. ಜಯ ಜಯ ಹೇ ಮಹಿಷಾಸುರ ಮರ್ದನಿ ರಮ್ಯಕವರ್ದಿನಿ ಶೈಲಸುತೆ. ತವ ವಿಮಲೇಂದು ಕುಲಂ ವದನೆಂದು ಮಲಂ ಸಕಲಂ ನತು ಕೂಲಯತೆ ಕಿಮು ಪುರುಹೂತ ಪುರಿಂದು ಮುಖೀ ಸುಮುಖೀ ಬಿರಸು ವಿಮುಖೀ ಕ್ರಿಯತೆ. ಮಮತು ಮತಂ ಶಿವನಾಮತನೆ ಭವತೀ ಕೃಪಯಾ ಕಿಮುತ ಕ್ರಿಯತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕವರ್ದಿನಿ ಶೈಲಸುತೆ. ಅಯಿ ಮಯಿ ದೀನ ದಯಾಳು ದಯಾ ಕೃಪಯೈವ ತ್ವಯ ಭವತವ್ಯಮುಮೇ. ಅಯಿ ಜಗತೋ ಜನನೀ ಕೃಪಯಾಸಿ ಯದಾಸಿ ತದಾನುಮಿತ ಅಸಿರತೆ. ಯದುಚಿತ ಮಾತ್ರ ಭವತ್ಯುರರೀ ಗುರುತ ಅನುರುತಾಪಮಪಾಕುರುತೆ. ಜಯ ಜಯ ಹೇ ಮಹಿಷಾಸುರ ಮರ್ದನಿ ರಮ್ಯಕ ಪರ್ದಿನಿ ಶೈಲಸುತೇ.